ಚಕ್ಕಲಮಡುಗು ಜಲಾಶಯದ ಅಣೆಕಟ್ಟೆಯ ಎತ್ತರವನ್ನು ಹೆಚ್ಚಿಸುವ ಅಥವಾ ಜಲಾಶಯಕ್ಕೆ ಹೊಂದಿಕೊಂಡಂತೆ ಪ್ರತ್ಯೇಕವಾಗಿ ಹೊಸ ಜಲಾಶಯವೊಂದನ್ನು ನಿರ್ಮಿಸುವ ಕುರಿತು ಚಿಂತನೆ ನಡೆಸುವುದಾಗಿ ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಎಂಸಿ ಸುಧಾಕರ್ ತಿಳಿಸಿದ್ದಾರೆ. ಚಿಕ್ಕಬಳ್ಳಾಪುರ ತಾಲೂಕಿನ ಮುದ್ದೇನಹಳ್ಳಿಯ ಸತ್ಯಸಾಯಿ ಗ್ರಾಮಕ್ಕೆ ಜಕ್ಕಲಮಡುಗು ನೀರು ಸರಬರಾಜು ಮಾಡುವ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದ ಅವರು, ಶ್ರೀನಿವಾಸ ಸಾಗರ ಕೆರೆಯ ನೀರಿನ ಸಂಗ್ರಹಣಾ ಸಾಮರ್ಥ್ಯವನ್ನು ಹೆಚ್ಚಿಸಿ ಕುಡಿಯುವ ನೀರಿಗೆ ಬಳಸಿಕೊಳ್ಳಲಾಗುವುದು ಎಂದು ಹೇಳಿದ್ದಾರೆ. ಚಿಕ್ಕಬಳ್ಳಾಪುರ ನಗರಕ್ಕೆ ಪ್ರಸ್ತುತ ಸರಾಸರಿ 10 ಲಕ್ಷ ಲೀಟರ್ ನೀರಿನ ಅಗತ್ಯವಿದೆ. ಈ ನೀರಿಗೆ ಕೊಳವೆ ಬಾವಿಗಳು ಮತ್ತು ಜಕ್ಕಲಮಡುಗು ಜಲಾಶಯ ಆಧಾರವಾಗಿದೆ. ಭವಿಷ್ಯದ ದೃಷ್ಟಿಯಿಂದ ನಗರದ ಬೆಳವಣಿಗೆಯನ್ನು ಗಮನದಲ್ಲಿಟ್ಟುಕೊಂಡು ಬೇಡಿಕೆ ಮತ್ತು ಅಗತ್ಯಕ್ಕೆ ನೀರನ್ನು ಒದಗಿಸಲು ಯೋಜನೆ ರೂಪಿಸುವ ಅಗತ್ಯವಿದೆ ಎಂದು ಪ್ರತಿಪಾದಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ತಂತ್ರಜ್ಞಾನ ಶೃಂಗಸಭೆಯಲ್ಲಿ ರಾಜ್ಯ ಸರ್ಕಾರದಿಂದ ಎಐ ಶಕ್ತ ಅಗ್ಗದ ಬೆಲೆಯ ಕಂಪ್ಯೂಟರ್ ಬಿಡುಗಡೆ. ಮೇಕೆದಾಟು ಯೋಜನೆ ಅನುಷ್ಠಾನ ವಿಚಾರ, ಉನ್ನತ ಅಧಿಕಾರಿಗಳೊಂದಿಗೆ ಉಪಮುಖ್ಯಮಂತ್ರಿ ಸಭೆ. ನಾಳೆ ಕಿಸಾನ್ ಸಮ್ಮಾನ್ ನಿಧಿಯ 21ನೇ ಕಂತು ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ಬಿಡುಗಡೆ. ಇದೇ 28ರಿಂದ ರಾಜ್ಯಾದ್ಯಂತ ಗೃಹಲಕ್ಷ್ಮಿ ವಿವಿಧೋದ್ದೇಶ ಸ್ವಸಹಾಯ ಸಹಕಾರ ಬ್ಯಾಂಕ್ ಆರಂಭ. ಮೆಕ್ಕೆಜೋಳ ಖರೀದಿಸುವಂತೆ ರೈತರ ಆಗ್ರಹ, ರಾಜ್ಯ ಸರ್ಕಾರಕ್ಕೆ ಇದೇ 21ರವರೆಗೆ ಗಡುವು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35ಕ್ಕೆ. ಆಕಾಶವಾಣಿ ಬೆಂಗಳೂರು. ಆಕಾಶವಾಣಿ ವಿಜಯಪುರ, ಸಮಯ 6:51. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ವಿಜಯಪುರ. ಕಿಸಾನವಾಣಿ ಕಲಿಯತ್ತ ಕಾಳಿಂಗ ಮಾಲಿಂಗ ಸರ್ಕಾರ ರೈತ ಬಾಂಧವರ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ. ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ, ಇನ್ನು ಸಿಗುವುದು ಸಂತಸದ ಕ್ಷಣವು, ಕಳೆಯುವುದು ಸುಖದಿಂದ ವೃದ್ಧಾಪ್ಯ. ರಕ್ಷಿತ ಆಗುವ ಅನ್ನದಾತ, ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಸಿಪಿ ಗ್ರಾಮ್ಸ್ ಸೆಂಟ್ರಲೈಸ್ಡ್ ಪಬ್ಲಿಕ್ ಗ್ರೀವೆನ್ಸ್ ರಿಡ್ರೆಸಲ್ ಅಂಡ್ ಮಾನಿಟರಿಂಗ್ ಸಿಸ್ಟಮ್. ಯೇ ಹೇ ಹರ್ ಭಾರತೀಯ ನಾಗರಿಕ ಕಿ ಶಿಕಾಯತ್ ಪರ್ ತ್ವರಿತ ಕಾರ್ಯವಾಹಿ ಕಿ ಗ್ಯಾರಂಟಿ ಕಾ ಪೋರ್ಟಲ್. ಸಿಪಿ ಗ್ರಾಮ್ಸ್ ಏಕ ಐಸಿ ವಿಶ್ವಸನೀಯ ಪ್ರಣಾಲಿ

ಮುಂಚೆ ಏನ್ ಬೆಳೆದಿರಿ ಕಡಲೆ ಹಾಕೋಕಿಂತ ಮುಂಚೆ? ಮುಂಚೆ ಹೋದ್ರೆ ತೊಗರಿ ಹಾಕಿದ್ದೀನಿ ಸರ್. ಈಗ ನೀವು ಹೋಮಿಯೋ ಕೃಷಿ ಅಳವಡಿಸಿಕೊಂಡ್ರಿ? ಹೌದು. ಈ ಹೋಮಿಯೋ ಕೃಷಿಯನ್ನ ಯಾವ ಬೆಳೆಯಲ್ಲಿ ತಾವು ಅಳವಡಿಸಿಕೊಂಡ್ರಿ? ಈ ಕಡ್ಲಿ ಮತ್ತು ಉಳ್ಳಿಗಡ್ಡಿ. ಕಡಲೆ ಮತ್ತು ಈರುಳ್ಳಿಯಲ್ಲಿ ಅಳವಡಿಸಿಕೊಂಡಿರಿ. ವಿಶೇಷವಾಗಿ ಈರುಳ್ಳಿಯಲ್ಲಿ ನೀವು ಹೋಮಿಯೋ ಕೃಷಿಯನ್ನು ಅಳವಡಿಸಿಕೊಂಡಿರಿ ಅಂತ ಹೇಳಿದ್ರಿ. ಹೌದು ಸರ್. ಈ ಈರುಳ್ಳಿ ರಾಸಾಯನಿಕದಲ್ಲಿ ಬೆಳೆಯೋದಕ್ಕ ಈ ಹೋಮಿಯೋ ಕೃಷಿಯಲ್ಲಿ ಬೆಳೆಯೋದಕ್ಕ ಏನಾದ್ರೂ ವ್ಯತ್ಯಾಸ ಕಂಡಿರ್ಬೇಕಲ್ಲ? ಬಹಳ ವ್ಯತ್ಯಾಸ ಐತೆ ಸರ್. ಅದನ್ನ ಯಾವ ತರ ನೀವು ಬೆಳೆದ್ರೆ ಸ್ವಲ್ಪ ನಮ್ಮ ರೈತರಿಗೆ ತಿಳಿಸಿಕೊಡ್ರಲ್ಲ? ಪ್ರತಿಯೊಬ್ಬರು ಇದನ್ನ ಮಾತನ್ನ ಲಕ್ಷ ಕೊಟ್ಟು ಕೇಳುವಂತ ವಿಷಯ. ನಾವು ರಸಾಯನ ಯೂಸ್ ಮಾಡೋದಕ್ಕ ಮತ್ತು ಸಾವಯವ ಯೂಸ್ ಮಾಡೋದಕ್ಕೂ ಅಜಾಗಜಾಂತರ ಫರ್ಕ ಸರ್. ಕೆಮಿಕಲ್ಸ್ ಆಗಿಂದಾಗ ಅಷ್ಟು ಕೊಡಬಹುದು ರಿಸಲ್ಟ್, ಆದ್ರೆ ಸಾವಯವ ನಿಧಾನವಾಗಿ ಶರೀರದೊಳಗಿನ ರೋಗನ ಹುಟ್ಟಿಕಿತ್ತು ಹಾಕುವಂತ ಶಕ್ತಿ ಐತೆ ಸರ್ ಈ ಸಾವಯವ ಒಳಗೆ. ಇದು ಏನಾಗಿದೆ ಅಂದ್ರೆ ಇಂಗ್ಲಿಷ್ ಮೆಡಿಸನ್ ಮತ್ತು ಇದು ನಮ್ಮ ಆಯುರ್ವೇದ ಔಷಧ ಗೊತ್ತೈತಿ. ಇಂಗ್ಲಿಷ್ ಮೆಡಿಸನ್ ಹೆಂಗ್ ತಾತ್ಕಾಲಿಕವಾಗಿ ಆರಂಭ ಮಾಡ್ತತಿ, ಇದು ಆಯುರ್ವೇದ ಅದರ ಅಂಶ ಪ್ರಭಾವ ಎಲ್ಲ ಕಿತ್ತು ಹಾಕುವಂತ ಶಕ್ತಿ ಇದರೊಳಗೆ. ನಾನು ಈಗ ಸಾವಯವ ಯೂ ಮಾಡಕತ್ತಿಂದ ನಾನು ಈಗ ಬೀಜೋಪಚಾರ ಮಾಡ್ದೇನೆ ಬಿತ್ತಿದ್ದೀನಿ, ಅದನ್ನ ಗೊತ್ತಿಲ್ಲಕ್ಕ. ಅದು ನೆಟೆ ರೋಗ ಬಿತ್ತಿತ್ತು ನನಗ ಹೊಲಕ್ಕ ಕಡ್ಲಿಗೆ. ಕಡ್ಲಿಗೆ ನೆಟೆ ರೋಗ ಬಿತ್ತು. ಆ ಟೈಮ್ದಾಗ ಸರ್ ನನಗ ಒಬ್ಬ ಸಿರಸಲ ಅನ್ನೋ ಅಣ್ಣರು ಪರಿಚಯ ಆದ್ರೆ ಅವ್ರ ಹೊಲ ಬಿತ್ತಲಕ್ ಹೋಗಿದ್ದೆ ನಾನು. ಅವ್ರದ್ದು ಹೊಲ ನೋಡಿದೆ. ಈ ವರ್ಷಂತೂ ಸಾಕಷ್ಟು ಮಳೆ ಆಗಿತ್ತು ಭೂಮಿಗೆ, ಮತ್ತೆ ತೊಗರಿ ಒಂದು ಗಿಡ ಸಿಡಿ ಹಾದಿಲ್ಲ ಎಲ್ಲಿ ಎಲ್ಲಿ ಹಾದಿಲ್ಲ. ಮತ್ತೆ ಹೂವಕಾಯಿ ಜಗ್ ಆಗಿಬಿಟ್ಟದ, ಸಾಕಷ್ಟು ಹೂವಕಾಯಿ ಆಗಿತ್ತು. ನಾನು ಸಿರಸಲಕ್ಕೆ ಅಣ್ಣ ಮತ್ತೆ ನೀವು ಎಣ್ಣೀರು ಯಾವ್ದು ಹೊಡೆದ್ರಿ, ಯಾವ ಬೀಜಾರ ತಂದು ಬಿತ್ತೀರಿ? ಇಲ್ರಿ ನಾನು ಹಿಂಗಿಂಗದ, ನಾನು ಸಾವಯವನ ಯೂಸ್ ಮಾಡೀನಿ. ಒಬ್ರ ಗಿರೀಶ್ ಅಣ್ಣಾರ ತಿಳಿದ ಅದಾರ, ಅವ್ರ ಹತ್ರ ನಾನು ಔಷಧ ತಂದೇನಿ, ಅದನ್ನ ಬೀಜೋಪಚಾರ ಮಾಡಿ ಬಿತ್ತೀನಿ. ಅವ್ರದೇ ಎಣ್ಣೆ ತಂದು ಹೊಡೆದನ್ ಹೊಲಕ್ಕ, ನನಗೆ ಹಿಂಗದ ಅಂತ ಹೇಳಿದ್ರು. ನಾನು ಬಿತ್ತದ್ ಬಿಟ್ಟು ಹೊಲ ಅಡ್ಡಾಡಿ ನೋಡಿ ಬಂದೆ. ಎಲ್ಲಿ ಹೊಲದಲ್ಲಿ ಒಂದು ತೊಗರಿ ಗಿಡ ಸಿಡಿ ಆದಿಲ್ಲ, ಬಿಳಿಚಿ ನೆಲ ಅದ ಮೇಲಾಗಿ ಕಪ್ಪು ಗಿಡಗಳಾಗ ಸಿಡಿ ಹಾಯ್ದು ಕಡಿಮೆ ಅಂದ್ರೆ ಉಸುಕಿನ ಅಂಶ ಇದ್ದ ಭೂಮಿ ಒಳಗ ಶಿಡಿ ಅಂದ್ರೆ ಅದ ಗಿಡ ಒಣಗಿ ಹೋಗ್ತದಲ್ಲ ಅದು ಶಿಡಿ ರೋಗ ಜಾಸ್ತಿ ಆಗುದು. ಅವ್ರ ಹೊಲದ ಒಳಗೆ ಒಂದು ಗಿಡ ಸಿಡಿ ಆದಿಲ್ಲ. ನನಗೆ ವಿಚಿತ್ರ ಅನಿಸ್ತ, ಏನಣ್ಣ ಸಾಕಷ್ಟು ಮಳೆ ಆಗ್ಯದ ಈ ಭೂಮಿಗೆ, ಭೂಮಿಯೊಳಗೆ ತಿಳಿನೀರು ಬಿಸುವಂತ ಮಳೆ ಆಗ್ಯದ, ನಿಮ್ಗೆ ಒಂದು ಗಿಡ ಸಿಡಿ ಆದಿಲ್ಲ ಹೆಂಗ ಅತ್ತೀನಿ? ಅವಾಗ ಅಂದ್ರೆ ಏನಾದ್ರು ಬಿಜಾಪುರಲ್ಲಿ ಗಿರೀಶ್ ಅಣ್ಣತದಾರು ಅವ್ರ ನಂಬರ್ ಕೊಡ್ತೀನಿ, ಅವ್ರ ಜೊತೆ ನೀವು ಮಾತಾಡು, ಅಲ್ಲಿ ಹೋಗಿ ಕಾಂಟ್ಯಾಕ್ಟ್ ಆಗ. ಅವ್ರೆಲ್ಲ ಇದ್ರ ಬಗ್ಗೆ ಹೇಳ್ತಾರೆ. ಸಿರಸಲ ಅಣ್ಣವರು ಒಂದು ನೀರಿನಂತ ಔಷಧ ತಂದಿದ್ರು ಅವ್ರು, ನಾನು ನಂಬಲಿಲ್ಲ ಅದನ್ನ. ಅಯ್ಯೋ ಬಿಸಿಲೇರಿ ನೀರಾಗಿತ್ತದ ಇದರಿ ಔಷಧ ಅಂದ್ರೆ ಏನ್ರಿ ಏನಾರು ಬಿಸಿಲೇರಿ ಬಾಟ್ಲಿ ಅದ ಇವನ್ನ ಪ್ಯಾಕಿಂಗ್ ಬಿಸಿಲು ಬಾಟ್ಲಿ ನೀವ್ ಬಿಸಿಲೇರಿ ನೀರಾಗಿ ಕೊಡದ್ರೆ ಏನ್ರ ಚೇಂಜಸ್ ಐತಿ ಏನಿದ್ರ ಹೋಗ್ತಾನೆ? ಬಿಸಿಲೇರಿ ಅಲ್ಲ ಇವರು ಸಾವಯವ ಇದನ್ನ ತಯಾರು ಮಾಡಿ ಕೊಟ್ಟಾರ ನನಗ, ಈ ನೋಡಕತ್ ಹೋಗಿ ಅವ್ರಂತ ಹೋಗಣ. ಗಿರೀಶ್ ಅಣ್ಣ ಅವ್ರ ನಂಬರ್ ತಗೊಂಡು ಅಣ್ಣರಿಗೆ ಫೋನ್ ಹಚ್ಚಿ ಹುಡುಕತ್ ಹೋದೆ ರೀ ನಾನು ಅಲ್ಲಿ. ಇವ್ ಹುಡುಕತ್ ಹೋದೆ, ಹೇಳ್ರಿ ಬರ್ರಿ ಏನ್ ವಿಷಯ ಆತಂದ್ರು. ಇಲ್ಲಣ್ಣ ನಂದು ಒಂದು 10 ಎಕರೆ ಕಡಲೆ ಅದಾವ, ನೆಟೆ ರೋಗ ಬೀಳಾದೈತಿ ಒಳಗ, ಹಳದಿ ವರ್ಣಾಗಿ ಗಿಡ ಒಣಗಲಾಗ್ತೈತಿ, ಮತ್ತೆ ಇದಕ್ಕೇನು ಉಪಚಾರ ಆತ? ಇಲ್ರಿ ನೀವು ಮೊದಲ ಏನ ಇಲ್ಲ, ನಾನು ವೀರೆ ಹಾಕಿಲ್ಲ, ಡಿಪ್ನ ಹಾಕಿಲ್ಲ, ಏನೂ ಹಾಕಿಲ್ಲ. ನಾನು ಈಗ ನಾ ಸಾಯಕ ಗಂಟು ಬಿದ್ದೀನಿ, ನಾನು ಸಾಯವನ ಮಾಡ್ಬೇಕತ್ತಾನ ನಾನು ನನ್ನ ಉದ್ದೇಶ ಅದ, ನನಗೆ ಇದಕ್ಕೊಂದು ದಾರಿ ಏನು? ಹಂಗಿತ್ತಂದ್ರೆ ರೀ ಒಂದು ಔಷಧ ಕೊಡ್ತೀನಿ ತಯಾರು ಮಾಡಿ, ಅದನ್ನು ತಗೊಂಡೋಗಿ ಹೊಡೀರಿ, ಅದು ನೆಟೆ ರೋಗ ನಿಂದಿರ್ತೈತಿ, ಗಿಡನೂ ನಿಮ್ಗೆ ಒಳ್ಳೆ ರಿಸಲ್ಟ್ ಕೊಡ್ತೈತಿ ಹೇಳಿದರು. ಅಣ್ಣಾರ ಕೊಡ್ರಿ ಅಂತೇಳಿ ನಾನು ಈ ಒಂದು 10 ದಿವಸದ ಹಿಂದ್ಗಡೆ ಅಣ್ಣಾರ ಹತ್ರ ಒಂದು 5 ಬಾಟ್ಲಿ ತಗೊಂಡೋದೆ ನಾನು. ಈ ಕಡ್ಲಿಗೆ ನೆಟೆ ರೋಗ ತಪ್ಪಿಸೋ ಸಂಬಂಧ ಅವರ ಔಷಧ ನೆಟೆ ರೋಗಿಗೆ ಬತ್ತು, ಮತ್ತು ಗಿಡ ಒಡೆದ ಜಾಸ್ತಿ ನಮಗ ಪಡ್ಲೆ ಹೊಡಿತೈತಿ ಗಿಡ. ನಮ್ಮ ಉತ್ತರ ಕನ್ನಡ ನಾವು ಗಿಡ ಹೊಡಿಯುವಂತ ಜಾಸ್ತಿ ಇದು ಬರ್ತಾವಲ್ರಿ, ಈ ತರ ನಾನು ಕೊಡ್ರಿ ತಂದೆ. ಇದು ಎಲ್ಲದಕ್ಕೂ ಬರ್ತೈತಿ, ಎಲ್ಲದಕ್ಕೂ ಬರ್ತೈತಿ. ಇದನ್ನೊಂದು ಎಣ್ಣೆ ಓದ್ ನೀವು ಸಿಡಿಸ್ರಿ, ಮುಂದೆ ನಿಮಗೆ ಗೊತ್ತಾಕತ್ತೆ ರಿಸಲ್ಟ್ ಅಂದ್ರು. ಆಯ್ತು ನಾನು ಕೊಡ್ರಿ ತಳಿ ಈ ಒಂದು 10 ದಿವಸದ ಹಿಂದೆ ತಗೊಂಡು ಹೋಗಿ ಹೊಲಕ್ಕೆ ಸಿಡಿಸೀನಿ. ಸಿಡಿಸಿದ್ರಿ ಎಲ್ಲಿ ಇಷ್ಟು ಮೃದುವಾಗೈತಿ ಮತ್ತು ಬೆಳವಣಿಗೆ ಹೆಚ್ಚ, ಈಗ ಎಲ್ಲ ಸುತ್ತಮುತ್ತ ಏರಿಯಾದೊಳಗೆ ನನ್ನ ಹೊಲ ಕಾಣ್ಯದ ಬೆಳವಣಿಗೆ ಈ ಕಡ್ಲೆಯಲ್ಲಿ. ಹೌದ್ರಿ, ಅತ್ಯಾಗ ನಾವು ಆತ್ಮಸಾಕ್ಷಿ ಮೇಲೆ ಹೇಳ್ಬೇಕಂದ್ರೆ ಹೆಂಗ ಕಡ್ಲಿನ ಹೊಲ ಯಾರ್ದು ಬೆಳೆಯಿಲ್ಲ ಆ ಎಣ್ಣೆ ನಾವು ಯೂಸ್ ಮಾಡಿಂದ. ಈಗ ಮತ್ತೆ ಈಗ ಈರುಳ್ಳಿಯಲ್ಲಿನೂ ನೀವು ಈ ಹೋಮಿಯೋ ಔಷಧನ ಬಳಸಿನ ಅಂತ ಹೇಳಿದ್ರೆ? ಹೌದು ಬಳಸಿ. ಅದರಲ್ಲಿ ವ್ಯತ್ಯಾಸ ಏನಾದರೂ ಕಂಡಿರ್ಬೇಕಲ್ಲ ನಿಮಗೆ? ಹೌದ್ರಿ, ಉಳ್ಳಿಗಡ್ಡಿ ಇನ್ನೂ ಫ್ರೆಶ್ ಅದ್ರಿ ಉಳ್ಳಿಗಡ್ಡಿ ಆ ಎಣ್ಣೆ ಹೊಡೆದಿಂದ. ಅದಕ್ಕೂ ಬೀಜೋಪಚಾರ ಮಾಡಿದ್ರೆ ನೀವು? ಇಲ್ರಿ, ಏನು ನಾ ಯಾವಾಗ ಮಾಡಿಲ್ಲ, ನನಗೆ ಗೊತ್ತೇ ಇಲ್ರಿ ಅದು ಮೊದಲ. ನನಗೆ ಈ ವರ್ಷ ನಾ ಪೂರಾ ಅಡಿಟ್ ಆಗಿದ್ದೆ ಈ ಸಾವಯವಕ್ಕೆ. ಸಾವಯವ ಹೌದು ಅಂದ್ರೆ ಹೋಮಿಯೋ ಕೃಷಿ ಪದ್ಧತಿ? ಹೋಮಿಯೋ ಕೃಷಿ ಪದ್ಧತಿ ನಾ ಅಳವಡಿಸ್ಕೊಂಡೇನ್ರಿ. ಅಂದ್ರೆ ಉಳ್ಳಿಗಡ್ಡಿಗೆ ಹೊಡೆದನ್ರಿ, ಉಳ್ಳಾಗಡ್ಡೆಗಿದ್ದ ಕಲ್ಲಿಗೆ ಹೊಡೆದೇನಿ. ಉಳ್ಳಿಗಡ್ಡಿ ಒಟ್ಟು ಹಸಿರಾಗಿ ಈಗ ಫ್ರೆಶ್ ಐತಿ ನನ್ನಂಗೈತಿ. ಅಂದ್ರೆ ನೀವು ಮೊದಲು ಉಳ್ಳಿಗಡ್ಡಿ ಬಿತ್ತಿರಿ, ಆ ಉಳ್ಳಿಗಡ್ಡಿ ಒಳಗನ ಕಡ್ಲಿ ಹಾಕಿನ್ರಿ, ಅದಕ್ಕೂ ಹೊಡೆದೇನಿ. ಅಂದ್ರೆ ಎರಡಕ್ಕೂ ಸ್ಪ್ರೇ ಮಾಡಿಬಿಟ್ಟು? ಎರಡಕ್ಕೂ ಮಾಡಿನ್ರಿ. ಈಗ ಅದನ್ನ ನೋಡಿದ್ರ ನೀವು ವ್ಯತ್ಯಾಸ ಕಾಣ್ತಿರ್ಬೋದಲ್ಲ, ಅಂದ್ರೆ ರಾಸಾಯನಿಕ ಬೆಳೆದವರಿಗೆ ಮತ್ತೆ ನೀವು ಈ ಹೋಮಿಯೋ ಕೃಷಿ ಪದ್ಧತಿಯನ್ನು ಅಳವಡಿಸಿಕೊಂಡಿರಲ್ಲ, ಅವ್ರ ಹೊಲಗಳಿಗೆ ನಿಮ್ಮ ಹೊಲಗಳಿಗೆ ವ್ಯತ್ಯಾಸ ಇರ್ಬೋದಲ್ಲ? ಬಹಳ ವ್ಯತ್ಯಾಸ ಐತೆ ಸರ್. ಈಗ ಬೇಕಂತ ರೈತರು ಬಂದು ನನ್ನ ಹೊಲ ನೋಡಬಹುದು, ಅದು ಊರಿಗೆ ಬಂದು ತೋರಿಸ್ತೇನೆ ನಾನು. ನನ್ನ ಹೊಲ ಕರ್ಕೊಂಡೋಗಿ ನಾ ತೋರಿಸ್ತೇನೆ. ನಾ ಬಿತ್ತಿದ ಕಡ್ಲಿಗೆ ನಾ ಹೋಮಿಯೋಪತಿ ಮಾಡಿದ್ದಕ್ಕ, ಮತ್ತವರು ರಸಾಯನ ಇವೇನ್ ವೀರ್ಯ ಡಿಪ್ ಹಾಕ್ಯಾರಲ್ಲ, ಇವ್ರು ನಾಲ್ಕು ಬಂದು ನೋಡಿದ್ರು ನಾನು ಕಡ್ಲಿ ಸದ್ದು ಫೇಮಸ್ ಅದ. ಅಂದ್ರ ಅವರು ರಾಸಾಯನಿಕದಲ್ಲಿ ಬೆಳೆದಂತ ಗಿಡಗಳಿಗೆ ನೀವು ಬೆಳೆದಂತ ಈ ಹೋಮಿಯೋ ಕೃಷಿ ಅಂತ ಗಿಡಗಳಿಗೆ ವ್ಯತ್ಯಾಸ ಯಾವ ತರ ಕಂಡದೆ ಅಂತ ಹೇಳ್ತೀವಿ ಅಂದ್ರೆ ಇದು ಎಲ್ಲಿ ಮೃದು ಹಾಕದ ಮತ್ ಮೇಲಾಗಿ ಹೆಚ್ಚ ಪಡ್ಲಿಗಳು ಹೊಡಿತೈತಿ ಬೆಳವಣಿಗೆ ಹೆಚ್ಚದು ಬೆಳವಣಿಗೆ ಹೆಚ್ಚ ಹೌದ್ರಿ ಮತ್ತೆ ಈರುಳ್ಳಿನೂ ಅದೇ ತರ ಹೌದು ಅದೇ ತರ ಐತ್ರಿ ಈಗ ಕಡ್ಲಿ ಒಳಗ ಈ ಕೀಡಿ ಅದು ಬರ್ತಾವ ಕೀಟಬಾಧೆ ರೋಗ ಬರ್ತಾವಲ್ಲ ಅದಕ್ಕೂ ಈ ಹೋಮಿಯೋ ಕೃಷಿ ಔಷಧಗಳನ್ನ ಬಳಸ್ತೀರಿ ನೀವು ಹೋಮಿಯೋ ಕೃಷಿ ಇಲ್ಲಿವರೆಗೂ ಬಳಸಿಲ್ರಿ ಇವ್ರೇನ ಗಿರಿಶನಾರ ನಮ್ಗೇನಿ ಕೊಟ್ಟಾರಲ್ರಿ ಹೋಮಿಯೋ ಇದಕ್ಕೂ ಕೀಟ ಕಡಿಮೆ ಆಕಾವು ಸಾಯ್ತಾವ್ ಹೇಳಿದ್ರು ಅಂದ್ರೆ ಅದನ್ನ ಸಿಂಪಡಿಸಿ ಸ್ಪ್ರೇ ಮಾಡಿಂದ ಎಲ್ಲ ಒಂದೊಂದು ಕೀಟ ಕಾಣಲಾತತಿ ಈಗ ಕೀಟ ಕಾಣತಾವ ಕಾಣಲಾತದ ಈಗ ಅದಕ್ಕೆ ಮತ್ತೆ ಯಾವ್ದಾದ್ರು ಒಂದು ಔಷಧಿಗಳ ಇದು ಅದೇ ಆ ಅಣ್ಣರ ಜೊತೆ ಭೇಟಿಯಾಗಿ ಅವ್ರ ಜೊತೆ ಏನ್ ಅದಕ್ಕೆ ಅವರಿಂದ ಏನು ಬರ್ತೈತಿ ಅದಕ್ಕೆ ಅಂತೇಳಿ ನಾವು ತರ್ತೇನ್ರಿ ಅವರಿಂದ ನಾವು ಯೂಸ್ ಮಾಡುದು ಸಾವಯವನ ಯೂಸ್ ಮಾಡವ್ ರಾಸಾಯನಿಕ ಮುಕ್ತವಾದಂತಹ ಬೆಳೆಗಳನ್ನ ಬೆಳಿಬೇಕು ಗ್ರಾಹಕರಿಗೆ ವಿಷಮುಕ್ತ ಆಹಾರವನ್ನು ಒದಗಿಸುವಂತ ಪ್ರಯತ್ನದಲ್ಲಿ ನಾವಿದ್ದೀರಿ ಈ ನಮ್ಮ ರೈತರಿಗೆ ಕೈ ಮುಗಿದು ಹೇಳುದು ಅಂದ್ರೆ ಏನು ಇವು ಕೆಮಿಕಲ್ಸ್ ಔಷಧಗಳ ಒಟ್ಟು ಬಿಡಬೇಕು ಬಿಟ್ಟು ಇವು ಏನದಲ್ಲ ಇದು ಸಾವಯವದ್ದು ಇದನ್ನ ಮಾಡಬೇಕು ಇದನ್ನೆಲ್ಲರೂ ಮಾಡ್ಲಿ ಇದರಿಂದ ಭೂಮಿಯೊಳಗೆ ಇಳುವರಿ ತಗೊಳ್ಳಿ ಹೂವತ್ತ ಮಂದಿ ಕಣ್ಣು 8 ಎಕರೆ ಮಾಡಿನಿ 8 ಎಕರೆ ಮಾಡಿನಿ ಅಂತ ಭೂಮಿ ಹೂವತ್ತು ಮಾಡ್ಕೊತ ಹೋಗುದು ಬರೇ ಕೆಮಿಕಲ್ಸ್ಗಳನ್ನ ಹೊಡ್ಕೊತ ಹೋಗುದು ಇದರಿಂದ ಒಳ್ಳೇದಲ್ಲ ಈಗ ನಾವು 10 ಎಕರೆ ಒಳಗಿನ ಬೆಳಿನ ನಾವು 5 ಎಕರೆಗೆ ತಗೋಬಹುದು ಸಾವಯವ ಮಾಡಿ ಯಾಕೆ ಇದರಿಂದ ಏನು ಶರೀರಕ್ಕೆ ಇಫೆಕ್ಟ್ ಇಲ್ಲ ಜನರಿಗೆ ಯಾವ ಹಾನಿ ಇಲ್ಲ ಏನೂ ಇಲ್ಲ ಈಗ ಭೂಮಿಗೆ ಹಾನಿ ಇಲ್ಲ ಎರೆಹುಳ ಶಕ್ತಿ ಹೆಚ್ಚಾಕತಿ ಅದಕ್ಕೆ ಇದಕ್ಕೆಲ್ಲ ನಾವು ಹಾಕೋದ್ರಿಂದ ಏನಾದ್ರೆ ಹೇಳ್ರಿ ಭೂಮಿಯೊಳಗೆ ಏನು ಉಳಿದೈತಿ ಹಿಂದಿನ ನಮ್ಮ ಪೀಳಿಗೆಗೆ ಭೂಮಿ ಎಂಬುದು ಉಳಿಯಂಗಲ್ಲ ಬಂಜಾರ ಭೂಮಿ ಆಗಿ ಉಳಿತೈತಿ ಮತ್ತೆ ನಮ್ಮನ್ನ ನೋಡ್ಕೊಂಡು ಹಿಂದಿನ ಜನಕ್ಕೆ ಬೇಕಲ್ರಿ ಹಿಂದಕ್ಕೆ ನಮ್ಮ ಹಿರಿಯರು ಮುತ್ಯಗಳು ತೆಲ್ಲಿಲ್ಲ ಯಾವ ಗೊಬ್ಬರ ಇದ್ದಿದ್ದಿಲ್ಲ ಏನೂ ಇದ್ದಿದ್ದಿಲ್ಲ ಅಂತಾರೋಗ ಅವ್ರು 100 ಚೀಲಗಟ್ಟಲೆ ಜೋಳ ಬೆಳೆದೋಗ್ಯಾರ ಈಗ ನಮ್ಮ ಎಲ್ಲರಿಗೆ ತಲೆಯೊಳಗೆ ಏನು ಮುಡಿಯೈತೆ ಅಂದ್ರೆ ಒಟ್ಟು ನಾ ವೀರ್ಯ ಹಾಕಬೇಕು DAP ಹಾಕಬೇಕು ಆ ಎಣ್ಣೆ ತಂದು ಹೊಡಿಬೇಕು ಈ ಎಣ್ಣೆ ತಂದು ಹೊಡಿಬೇಕು ತಲೆಯಾಗ ಒಳಗೆ ಒಟ್ಟು ಮೂಡಿಬಿಟ್ಟದು ಇದನ್ನ ಮೂಡಿದ್ರಿಂದ ಈಗ ಬರೀ ಲಾಭ ನೋಡ್ಕೊಳಕತ್ತೇವೆ ನಾವು ದುಡ್ಡಿನ ಬೆಣ್ಣತ್ತೇವೆ ಔಷಧ ನಮ್ಮ ಹಿಂದಿನ ಪೀಳಿಗೆ ನೋಡ್ರಿ ನಮ್ಮ ವಿಚಾರ ಒಳಗೆ ಇಲ್ಲ ಅಂದ್ರೆ ಈ ರಾಸಾಯನಿಕ ಬೆಳೆಯೋದ್ರಿಂದ ಬೆಳೆ ಬೇಗ ಬರ್ತತಿ ಅದ್ರ ಆಯುಷ್ಯನ ಕಡಿಮೆ ಆಕತಿ ಔಷಧಂತವರ ಆಯುಷ್ಯನ ಕಡಿಮೆ ಆಕತಿ ಅಂತ ಹೇಳ್ತಾ ಇದ್ರಿ ಹೌದ್ ಹೌದ್ರಿ ಇದು ನಮಗೆ ಜನರಿಗೆ ಹಾನಿ ಅದ ಇನ್ನ ದುಡ್ಡಿನ ಬೆಣ್ಣತ್ತಿರ ಹಿಂದಿನ ಪೀಳಿಗೆ ಭೂಮಿ ಇಲ್ಲ ಆಕತಿ ಈಗ ಬೆಳಿ ಭೂಮಿ ಇನ್ನಷ್ಟು ಬೆಳೆಯಂಗಲ್ರಿ ಹಿಂದಕ್ಕೆ ಏನ್ ಮಾಡ್ತಿದ್ರು ನಾವು ಸಣ್ಣವಿದ ನಮ್ಮ ತಂದೆಯವ್ರು ಒಕ್ಕಲ್ತನ ಮಾಡೋ ಟೈಮ್ದಾಗ ಏ ವೀರ್ಯ DAP 10 ಕಿಲೋ ಹಾಕ್ರಿ 15 ಕಿಲೋ ಹಾಕ್ರಿ ಅಂತ ಹೇಳ್ತಿದ್ರು ಗೊಬ್ಬರ ಈಗ ಇದ ಒಂದು 2-3 ವರ್ಷ ಎಕರೆಗೆ 25 ಕಿಲೋ ಮ್ಯಾಗ ಹಾಕ್ಬೇಕಂದ್ರೆ ಬೆಳಿತಾವ ಭೂಮಿ ಬಾರಿ ಅಂತ ಹೇಳ್ತಾರೆ ಇನ್ನೊಂದು 10 ವರ್ಷ ಬಿಡ್ರಿ ಎಕರೆಗೆ ಒಂದು 50 ಕಿಲೋ ಹಾಕ್ಬೇಕಂತಾರ ಇದರಿಂದ ನಾವು ಮಾಡ್ಕೋತ ಹೋದ್ವಿ ಅಂದ್ರೆ ಭೂಮಿ ಒಳಗಿನ ಶಕ್ತಿ ಏನು ಉಳಿದೈತಿ ಹೇಳ್ರಿ ಅದಕ್ಕೆ ಅಡಿಟ್ ಆಗ್ಬಿಡ್ತಾವ ಭೂಮಿ ನಾಳೆ ಏನು ಬೆಳೆಯಂಗಲ್ಲ ಅಂದ್ರೆ ಬಂಜಾರ ಭೂಮಿ ಕೂತಾರ ಜನರ ಗತಿ ಏನು ಅಂದ್ರೆ ನಿಮ್ ಮಾತಿನ ಅರ್ಥ ಏನಾಗತ್ತೆ ಅಂದ್ರೆ ಭೂಮಿಗೆ ನಾವೇ ಕೂತು ವಿಷ ಉಣಸಾತೇವೆ ಅಂತ ಹೇಳ್ತಾ ಇದ್ದೀವಿ ಮಕ್ಕಳಿಗೆ ನಾವೇ ಕೂತ ವಿಷ ಉಣಿಸಿ ಕೊಂದಂಗ ಕೂರ್ನ ಈ ತರ ಮಾಡಬಾರ್ದು ನಮಗೆ ದಯವಿಟ್ಟು ಎಲ್ಲಾ ರೈತರು ಏನ್ ಮಾಡ್ಬೇಕು ನಾವು ಸಾವಯವ ಮಾಡೋದು ಈ ಹೋಮಿಯೋಪತಿ ಬೆನ್ ಹತ್ತಿ ನಾವು ಇದನ್ನ ಬಳಕೆ ಮಾಡಬೇಕು ಭೂಮಿಯೊಳಗೆ ಶಕ್ತಿ ಉಳಿಸಬೇಕು ಹಿಂದಕ್ಕಿನ ಹಿರಿಯರು ಹೆಂಗ್ ನಮ್ಗೆ ಬಿಟ್ಟು ಹೋಗ್ಯಾರ ಭೂಮಿ ಹಿಂದಿನ ಪೀಳಿಗೆ ನಾವು ಯಾಕೆ ಈಗ ಹರಿ ನೀರು ಜೀವನ ಅಂಬೋದು ನಾವು ಇವತ್ತಿಲ್ಲ ನಾಳೆ ನಾವು ಹೋಗ್ತೇವೆ ಅಂದ್ರೆ ಹಿಂದಿನ ಪೀಳಿಗೆ ಬದುಕಲಕ್ಕೆ ದಾರಿ ಬೇಕಿಲ್ಲರಿ ಅದಕ್ಕೆ ನಾವಿರ್ತಿ ಎಲ್ಲರೂ ಹೋಮಿಯೋಪತಿ ಬೆನ್ ಹತ್ತಿ ಎಲ್ಲರೂ ಹೋಮಿಯೋಪತಿ ಬಳಸಲಿ ಅದರಿಂದ ಇನ್ಕಮ್ ತಗೊಳ್ಳಿ ಸುಮ್ ಸುಮ್ನೆ ಆ ಎಣ್ಣೆ ತೊರೆದು ಈ ಎಣ್ಣೆ ತೊರೆದು ಎಷ್ಟು ರೈತರು ಲಾಸ್ ಅದ್ರಿ ಎಲ್ಲ ಬರೀ ರೈತ ಬೆಳೆದು ಎಣ್ಣೆಗೆ ಗೊಬ್ಬರಕ್ಕೆ ಬೀಜಕ್ಕೆ ಇದನ್ನ ಹಾಕೋದು ಯಾಕೆ ರೈತರು ಯಾಕೆ ನುಕ್ಸಾನ್ ಹಾಕಿರಿ ಆಗ್ಬೇಡ್ರಿ ಈ ಹೋಮಿಯೋಪತಿ ಬೆನ್ ಹತ್ತಿರಿ ಖರ್ಚು ಕಡಿಮೆ ನಮ್ಗೆ ಇಳುವರಿ ಹೆಚ್ಚಾಕದ ಅಂದ್ರೆ ಖರ್ಚು ಕಡಿಮೆ ಮಾಡಿ ಇಳುವರಿಯನ್ನ ಹೆಚ್ಚು ಪಡೆದ್ರೆ ರೈತಗೆ ಲಾಭ ಆಗತ್ತೆ ಲಾಭ ಹೇಳ್ತಾ ಇದ್ದೀರಿ ಲಾಭ ಆಕದ್ರಿ ಅದೇ ರೀತಿ ಈಗ ಈರುಳ್ಳಿಯಲ್ಲಿ ನೀವು ಈ ಹೋಮಿಯೋ ಔಷಧಗಳನ್ನ ಬಳಸಿನಿ ಅಂತ ಹೇಳಿದ್ರಿ ಹೌದ್ರಿ ಅದರಲ್ಲಿ ಈ ಈರುಳ್ಳಿ ಗಡ್ಡೆಗಳಲ್ಲಿ ಏನಾದ್ರು ವ್ಯತ್ಯಾಸ ಕಂಡಿರ್ಬೇಕಲ್ಲ ಅಂದ್ರೆ ರಾಸಾಯನಿಕ ಬೆಳೆದವರು ಗಡ್ಡೆಗಳನ್ನ ನೋಡಿದ್ರೆ ಅವಕ್ಕೆ ಮತ್ತೆ ನೀವು ಹೋಮಿಯೋ ಔಷಧಗಳನ್ನು ಬಳಸಿ ಈರುಳ್ಳಿ ಬೆಳೆದಂತ ಗಡ್ಡೆಗಳಿಗೆ ಏನಾದ್ರೂ ವ್ಯತ್ಯಾಸ ಕಾಣಬಹುದು ಈ ನಮ್ಮಲ್ಲಿ ನೋಡ್ರಿ ಈ ಸದ ಪ್ರೆಸೆಂಟ್ಲಿ ಇದ್ದಿದ್ದು ಉಳ್ಳಿಗಡ್ಡಿ ಒಳ್ಳೆ ಫ್ರೆಶ್ ಅದ ಒಳಗೆ ಗಡ್ಡಿ ಚಲೋ ಅದ ಅವ್ರು ಏನ್ ಮಾಡ್ತಾರ ಈ ರಸಗೊಬ್ಬರನ ಹಾಕಿ ಈಸನ ಎಲ್ಲ ಮಾಡ್ಯಾರಲ್ಲ ಅವ್ರ ಗಡ್ಡಿ ಕೆಡ್ಲಾಕತ್ತೈತಿ ನಮ್ದು ಇನ್ನೂ ಆದ್ರೂ ಉಳ್ಳಿಗಡ್ಡಿ ಒಂದು ಗಡ್ಡಿ ಕೆಟ್ಟಿಲ್ಲ ತಾಜಾನೂ ಅದ ಫ್ರೆಶ್ ಅದ ಮತ್ತೆ ಗಡ್ಡಿ ಎಲ್ಲಿ ಒಂದು ಗಡ್ಡಿ ಕೆಟ್ಟಿಲ್ಲ ನಮ್ದು ಉಳ್ಳಿಗಡ್ಡಿ ರಾಸಾಯನಿಕದಲ್ಲಿ ಬೆಳೆದಂತ ಬೆಳೆಗಳಿಗೆ ಮತ್ತೆ ನೀವು ಹೋಮಿಯೋ ಕೃಷಿಯಲ್ಲಿ ಬೆಳೆದಂತ ಬೆಳೆಗಳಿಗೆ ಬಹಳ ವ್ಯತ್ಯಾಸ ಐತೆ ಬಹಳ ವ್ಯತ್ಯಾಸ ಅದ್ರಿ 100 ಚೇಂಜ್ ಆಕದ್ರಿ ಯಾಕೆ ಈಗ ನಾವು ಇಷ್ಟ ಎಲ್ಲ ರೈತರು ಏನ್ ಮಾಡಿದ್ರಿ ಈಗ ರಾಸಾಯನಿಕ ಬೆನ್ ಹತ್ತಿ ಬಿಟ್ಟಾರ್ರಿ ಒಮ್ಮೆಗೆ ಈಗ ಸಾವಯವ ಈಗ ಒಮ್ಮೆ ಬರಂಗಿಲ್ಲ ಅವರು ಅವರು ಇವತ್ತು ಅದನ್ನ ಮಾಡಿದಾಗ ಅದ್ರ ರುಚಿ ಗೊತ್ತಾಕದ ಉಂಡವನಿಗೆ ಅದ್ರ ರುಚಿ ಗೊತ್ತಾಗೋದಲ್ರಿ ಬರೀ ಈಗ ಹೇಳಿದ ಗೊತ್ತ ಅದಕ್ಕಾದ್ರೆ ರೈತರು ಪ್ರತಿಯೊಬ್ಬರು ಈ ಹೋಮಿಯೋಪತಿ ಬೆನ್ ಹತ್ತಲಿ ನಾ ಇದನ್ನೊಂದ ಕೇಳ್ಕೊಳ್ತಾರೆ ರೈತರು ಪ್ರತಿಯೊಬ್ಬ ರೈತರಲ್ಲಿ ಯಾಕೆ ನೀವು ಹಾಳಾಕಿರಿ ಎಲ್ಲ ಇದ್ರ ಬೆನ್ ಹತ್ತಿ ನೀವು ಹೋಮಿಯೋಪತಿ ಬೆನ್ ಹತ್ತಿರಿ ಭೂಮಿಯನ್ನು ಉಳಿಸ್ರಿ ಇನ್ನೀ ಪೀಳಿಗೆ ಭೂಮಿಯಾಗ ಉಳಿಲಿ ನಾವು ಅದ್ರೊಳಗೆ ಇನ್ಕಮ್ ತಗೊಳ್ಳೋಣ್ರಿ ಅದೇ ರೀತಿ ಕಡ್ಲಿನೂ ನೀವು ಈಗ ಹೋಮಿಯೋ ಕೃಷಿಯಲ್ಲಿ ಬೆಳೆದೇನೆ ಅಂತ ಹೇಳಿದ್ರಿ ಹೌದ್ರಿ ಈ ಕಡ್ಲೆಯಲ್ಲಿ ಕುಡಿ ಚೂಟೋ ಅಂತ ವ್ಯವಸ್ಥೆ ಏನಾದ್ರು ಮಾಡ್ತೀರಿ ನೀವು ಕುಡಿ ಚೂಟಿ ನನಗ ಈ ಗಿರೀಶ್ ಅನ್ನಾರ ಒಂದು ಮಷಿನ್ ರೆಡಿ ಮಾಡಿ ಕೊಡ್ತಂದಾರೆ ನನಗ ಅವ್ರೇನಂದ್ರಿ ನೀ ಸಾವಯವ ಬೆಣ್ಣೆ ಯಾವಾಗ ಹತ್ತಿ ಅಂದ್ರ ಬಿಟ್ಟಲ್ಲ ನನ್ನ ಹೆಸರು ಬಿಟ್ಟಲ್ರಿ ನಾನಂತೂ ಕಂಪ್ಲೀಟ್ ಸಾವಯವ ಬೆಣ್ಣ ತಾವ್ ಹೋಮಿಯೋಪತಿ ನೀ ಏನ್ ಮಾಡಿ ನನಗೆ ದಾರಿ ತೋರಿಸ್ ಹೇಳಿದೆ ಅವ್ರೇನಂದ್ರು ಇದನ್ನ ಎಣ್ಣೆ ಸ್ಪ್ರೇ ಮಾಡಿಂದ ನಾನು ನಿನಗೆ ಒಂದು ವಾರದೊಳಗೆ ಒಂದು ಕುಡಿ ಚೂಟುವಂತ ಮಿಷಿನ್ ತಯಾರು ಮಾಡಿ ಕೊಡ್ತೇನೆ ಅದನ್ನ ಕುಡಿ ಚೂಡ್ಸು ಅದು ನಿನಗೆ ಗೊತ್ತಾಗತ್ ಮುಂದಿನ ರಿಸಲ್ಟ್ ಅಂದ್ರು. ನಾ ಈಗ ಬರೀ ಕುಡಿ ಚೂಡಿಸಿಲ್ಲ, ಬರೀ ಅವ್ರ ಎಣ್ಣಿನ ಅಟ್ಟ ಸ್ಪ್ರೇ ಮಾಡಿದ್ದಕ್ಕ ನನಗ 100% ಚೇಂಜಸ್. ಈಗ ಆಲ್ರೆಡಿ ನಿಮಗೆ ರಿಸಲ್ಟ್ ಬಂದೈತಿ? ಬಂದೈತಿ. ನನ್ನ ಆತ್ಮಸಾಕ್ಷಿ, ನಾನು ರಿಸಲ್ಟ್ ಗೊತ್ತಾಗ್ಯದ. ಈಗ ಕುಡಿ ಚೂಟೋದಕ್ಕ ಮತ್ತೆ ಕುಡಿ ಚೂಟ್ಲಾರ್ದಕ್ಕ ಏನಾದ್ರೂ ವ್ಯತ್ಯಾಸ ಕಾಣಬಹುದಲ್ಲ ನೀವು? ಬಹಳ ವ್ಯತ್ಯಾಸ ಅದ ಸರ್. ಅದು ಯಾವ ರೀತಿ ಅಂತ ಹೇಳ್ತೀರಿ? ಅದು ಯಾವ ರೀತಿ ಅಂತ ಅಂದ್ರೆ ಸರ, ಈಗ ನಾವು ಕುಡಿ ಸುಡಲಿಲ್ಲ ಅಂದ್ರೆ ಒಂದ್ ಕಳ್ಳಿ ಗಿಡಕ್ಕೆ 3 ಟಿಸಲು ಅಷ್ಟ ಹೊಡಿತೈತಿ. ಈಗ ಅದು ಆ 3 ಟಿಸಲನ್ನ ನಾವು ಕುಡಿ ಸುಟ್ ಕಟ್ ಮಾಡಿದೇವ ಅಂದ್ರ 1 ಟಿಸಲಿಗೆ 6 ಟಿಸಲು ಹೊಡಿತೈತಿ. ಅಂದ್ರ ಅದು 3 ಹೋಗಿ 18 ಟಿಸಲ್ ಹಾಕ ಸರ್. ಅದು ಇದರಿಂದ ಅದು 18 ಟಿಸಲಾಗಿ ಹೊಡಿತಂದ್ರ ಕಡ್ಲಿ 18 ಟಿಸಲಿಗೆ ಹೂವಕಾಯಿ ತಯಾರಾಗ್ತದಲ್ರಿ. ಅಂದ್ರೆ ನಿಮ್ಮ ಮಾತಿನ ಅರ್ಥ ಏನಾಗೈತೆ ಅಂದ್ರೆ, ಈಗ 1 ಟಿಸಲ್ ನಾವು ಚೂಟಿದೇವ ಅಂದ್ರೆ 1 ಗೆ 3 ಆಗತ್ತ, ಆ 9 ಆಗತ್ತ. ಈ ತರನಾಗಿ ಅದು ಹೂವ ಮತ್ತ ಕಾಯಿಗಳನ್ನ ಹೆಚ್ಚಿಗೆ ನೀವು ಪಡಿಬಹುದು ಅಂತ. ಆಲ್ರೆಡಿ ನಾನು ಈಗ ನಾವು ಮಷಿನ್ ಸ್ವಲ್ಪ ಲೇಟ್ ನಾಗದ, ನಾ ಏನ್ ಮಾಡಿದ್ ನಮ್ ಹೆಣ್ಮಕ್ಳು ಹಚ್ಚಿಸಿ ಬಿತ್ತು ಟೈಮ್ ತೆಲಸಲ ತಿರ್ತದ ನಮಗೆ ಬಿತ್ತಿಂದ ಆ ದಂಡಿಗೆ ಈ ದಂಡಿಗೆ ತೆಲಸಲ ಹಾಕಿರ್ತೇವ. ನಮ್ ಮನಿಯೊಳಗೆ ಏನಿದೆ ನಮ್ ಮಿಸ್ಸಸ್ ಅವರಿಗೆ ಕೂತ್ ಏನ್ ಮಾಡ್ತೀವಿ, ಮನಿಗೆ ಪಲ್ಯನು ಆಗ್ತದ ಮತ್ತ ಆ ದಂಡಿಗೆ 1-12 ಸಲ ಬಿತ್ತಿರ್ತೇವೆ, ಈ ದಂಡಿಗೆ 12 ಸಲ ಬಿತ್ತಿರ್ತೇವ ತೆಲಸಲ ಹಾಕಿರ್ತೇವ. ಇಗುರು ಚೂಟ್ ನೋಡು, ಎಣ್ಣಿನ ಹೊಡೆದ್ರೆ ಹೆಂಗು ಆಗೈತಿ ಚೂಟು ಗೊತ್ತಾಗದ ಅಂದ್ರೆ ಚೂಟಿದೇವ. ಈ ಚೂಟೆ ಎಷ್ಟ್ರಿ, ಅವತ್ತು ಎಣ್ಣೆ ಹೊಡೆದ ದಿವಸ ಚೂಟ್ಯಾರ 10 ದಿನ ಆತು. ಅವು ಗಿಡ ಒಂಥರ ದಡಸ್ ಆಗಿಬಿಟ್ಟೈತೆ ಅದು. ಇವು 3-3 ಲ್ಯಾಕಾಗಿ 3-3 ಟಿಸಲಾಗಿ ನಿಂತಿದ್ ಗಿಡ 3-3 ಕುಡಿ ಚೂಟ್ಯಾರಲ್ಲ, ಈಗ ಅದು ಒಂಥರ ತೆಂಗಿನ ಚೂಟ ತರ ಅಟ್ಟು ಪಡ್ಲಿ ಹೊಡೆದ್ಬಿಟ್ಟದ ಗಿಡಾನೆ. ಆ ಎಣ್ಣೆಗೆ ನಾ ಕುಡಿ ಚೂಟಿದ್ದಕ್ಕ ನೋಡಿದ್ರೆ ಬಹಳ ಫರ್ಕ್ ಅದು. ಅಂದ್ರೆ ರಾಸಾಯನಿಕದವ್ರಕ್ಕಿಂತ ನಿಮ್ ಬೆಳೆ ಉತ್ತಮ ಆಗೈತೆ ಅಂತ ಹೇಳ್ತಾ ಇದ್ದೀರಿ? ಉತ್ತಮ ಸರ್. ವಿಠಲ್ ಬಸಪ್ಪ ರೋಗಿಯವರೇ, ಈ ತನಕ ನಮಗ ಈ ಈರುಳ್ಳಿ ಕಡಲೆ ಬೆಳೆಯೊಳಗ ಹೋಮಿಯೋ ಕೃಷಿಯನ್ನ ಬಳಸಿ ಅಂತ ಹೇಳಿದ್ರಿ. ಅದರಲ್ಲಿರುವಂತಹ ಬೆಳೆಗಳಲ್ಲಿ ಇರುವಂತಹ ವ್ಯತ್ಯಾಸವನ್ನು ನೀವು ಕಂಡುಕೊಂಡ್ರಿ, ಆದ್ರೆ ಇನ್ನು ನೀವು ಅದರ ಇಳುವರಿಯನ್ನ ಪಡೆದಿಲ್ಲ. ಇಳುವರಿ ಇನ್ನು ತಗೊಂಡಿತ್ತು ಆದ್ರೆ ಈ ಬೆಳೆ ಮ್ಯಾಗ ನಂಗೆ ಗೊತ್ತಾಗಿದೆ ಸರ್. ಇಳುವರಿನ ತಗೊಳ್ತೀನಿ, ನನಗ 100ಕ್ಕೆ 100 ನನಗ ಆತ್ಮವಿಶ್ವಾಸ ಇದೈತಿ ಸರ್. ಅದೇ ರೀತಿ ಈಗ ಈರುಳ್ಳಿ ಕಡಲೆ ಯಾಕೆ ಇನ್ನು ಹೆಚ್ಚಿನ ಬೆಳೆಗಳಲ್ಲಿ ನೀವು ಹೋಮಿಯೋ ಕೃಷಿಯನ್ನು ಬಳಸಿ ಹೆಚ್ಚಿನ ಲಾಭವನ್ನು ಪಡ್ರಿ ಅಂತ ಹೇಳ್ತಾ ಈಗ ನಮ್ಮ ರೈತರು ನಿಮ್ ಜೊತೆ ಮಾತಾಡಬೇಕು ಅಂತಂದ್ರೆ ತಮ್ಮ ಮೊಬೈಲ್ ನಂಬರ್ ಹೇಳ್ತೀರಿ? ಹೇಳ್ತಾನಲ್ಲ ಸರ್. ಹಾ ಹೇಳ್ರಿ. 9905911999. ಆತ್ಮೀಯರೇ, ವಿಠಲ್ ಬಸಪ್ಪ ರೋಗಿಯವರು ಹೇಳಿದಂತ ನಂಬರನ್ನು ನಾನು ಮತ್ತೊಮ್ಮೆ ಹೇಳ್ತೀನಿ, ತಾವು ಬರ್ಕೋಬಹುದು. 9901 5911999 ಈ ನಂಬರ್ಗೆ ಕರೆ ಮಾಡಿ ವಿಠಲ್ ಬಸಪ್ಪ ರೋಗಿಯವರ ಅನುಭವವನ್ನು ತಾವು ಪಡಿಬಹುದು. ವಿಠಲ್ ಬಸಪ್ಪ ರೋಗಿಯವರೇ, ಇಲ್ಲಿ ತನಕ ತಮ್ಮ ಅನುಭವವನ್ನು ನಮ್ಮ ರೈತರ ಜೊತೆ ಹಂಚಿಕೊಂಡದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ಇದುವರೆಗೆ ಈರುಳ್ಳಿ ಮತ್ತು ಕಡಲೆ ಬೆಳೆಯಲ್ಲಿ ಹೋಮಿಯೋ ಕೃಷಿಯ ಅನುಭವ ಕುರಿತು ವಿಜಯಪುರ ಜಿಲ್ಲೆ ಬಬಲೇಶ್ವರ ತಾಲೂಕಿನ ತೊನಶಳ ಗ್ರಾಮದ ರೈತರಾದ ವಿಠಲ್ ಬಸಪ್ಪ ರೂಗಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಶಿದ್ರಾಯನ್ ಸಾಲುಂಕೆ. ಇನ್ನು ಮುಂದೆ ಕೇಳಿ, ಕೃಷಿಯಲ್ಲಿ ಹೋಮಿಯೋಪತಿ ಔಷಧಿಗಳ ಮಹತ್ವ, ಈ ಕುರಿತು ಕೃಷಿ ಉಪಕರಣಗಳ ಸಂಶೋಧಕರಾದ ಗಿರೀಶ್ ಭದ್ರಗೊಂಡ್ ಅವರೊಡನೆ ನಡೆಸಿದ ಆತ್ಮೀಯ ಮಾತುಕತೆ. ಆತ್ಮೀಯರೇ, ನಮ್ಮ ಜೊತೆಗೆ ಗಿರೀಶ್ ಭದ್ರಗೊಂಡ್ ಅವರು ಕೂಡ ಇದ್ದಾರ. ಇವತ್ತಿನ ಕಾರ್ಯಕ್ರಮದೊಳಗ ವಿಠಲ್ ರೋಗಿ ಅವರು ಯಾವ ರೀತಿ ಹೋಮಿಯೋ ಕೃಷಿಯನ್ನು ಮಾಡುವುದಕ್ಕೆ ಒಪ್ಕೊಂಡ್ರು ಮತ್ತು ಅವರು ಯಾವ ರೀತಿ ಪ್ರಯೋಗ ಮಾಡಿದ್ದಾರೆ ಅನ್ನೋದರ ಬಗ್ಗೆ ಅವರದೇ ಆದಂತಹ ವಿಚಾರಗಳನ್ನು ಈಗ ಅವರಿಂದ ಕೇಳೋಣ. ನಮಸ್ಕಾರ ಗಿರೀಶ್ ಅವರೇ. ನಮಸ್ಕಾರ. ಮೊದಲನೇದಾಗಿ ರೈತರಿಗೆ ಈ ಹಿಂಗಾರು ಬೆಳೆಗಳಾದಂಥ ಜೋಳ, ಕಡ್ಲಿ ಮತ್ತು ಗೋಧಿ ಇವೆಲ್ಲ ಬಿತ್ತಾಕತ್ತಿದ್ರು. ಅದನ್ನು ನಾವು ಮುಂಗಾರಲ್ಲಿನೂ ಕೂಡ ಸಾಕಷ್ಟು ಜನ ರೈತರಿಗೆ ಮುಂಗಾರು ಬೆಳೆ ಆದಂಥ ತೊಗರಿ, ಮೆಕ್ಕೆಜೋಳ, ಆಮೇಲೆ ಇನ್ನಿತರ ಬೆಳೆಗಳಿಗೆಲ್ಲ ನಾವು ಮೆಡಿಸಿನ್ ಕುಡಿತೀವಿ. ಅಲ್ಲಿ ಒಬ್ಬರು ಶ್ರೀಶೈಲ ಹಳಕಟ್ಟಿ ಅಂತ ಹೇಳಿ, ಅವ್ರದ್ದು ತೊನಶಾಳ ಹತ್ರನೇ ಜಮೀನು ಇರೋದ್ರಿಂದ ನಾನು ಅವರಿಗೆ 0ದಿಂದ ಸ್ಟಾರ್ಟ್ ಮಾಡಿದ್ವಿ. ಅವ್ರದ್ದು ಪ್ರತಿಯೊಂದು ಇದಕ್ಕೂ ಅವ್ರಿಗೆ ಮಾರ್ಗದರ್ಶನ. ನಮ್ದು ವಿಶೇಷವಾಗಿ ಮಾರ್ಗದರ್ಶನ ಹೆಂಗಿರ್ತದ ಅಂತಂದ್ರೆ, ಸ್ಟಾರ್ಟಿಂಗ್ ನಾವು ಏನು ಮಾಡ್ಬೇಕಂತೀವಿ ಅದಕ್ಕಿಂತ ಮುಂಚೆ ಒಂದು ವಾರ ಆದ್ರೂ ಏನು ಮಾಡ್ಬೇಕಂತ ಸ್ಟಡಿ ಮಾಡಿರ್ತೀವಿ. ಅವ್ರಿಗೆ ತಿಳಿಸ್ತೀವಿ ನಾವು ಹಿಂಗೆ ಮಾಡ್ರಿ ಹಿಂಗೆ ಮಾಡ್ರಿ, ಅವ್ರಿಗೆ ವೆದರ್ ಪ್ರಿಡಿಕ್ಷನ್ಸ್ ಮಾಹಿತಿ ಕೊಡ್ತಿರ್ತೀವಿ. ಮಳೆ ಬರ್ತದೆ ಈ ಟೈಮ್ದ ಬೇಡ ಹಿಂಗೆ, ಮತ್ತು ಸಾಲಿನ ಸಾಲ ಹಿಂಗೆ ಎಲ್ಲ ಪ್ರತಿಯೊಂದು ಮಾಹಿತಿ ಕೊಡ್ತೀವಿ. ನಮಗೆ ಒಂದೇ ಒಂದು ರೈತರ ಕಡೆಯಿಂದ ಏನು ಅಪೇಕ್ಷೆ ಪಡ್ತೀವಿ ಅಂತಂದ್ರೆ, ಪ್ರತಿಯೊಂದು ವೀಕ್ಲಿ ಅಪ್ಡೇಟ್ಸ್ ಏನಿರ್ತಾವಲ್ಲ ನಮಗೆ ವಾಟ್ಸಪ್ ಮುಖಾಂತರ ಕಳಿಸ್ತಾರೆ, ಫೋಟೋ ಕಳಿಸ್ತಾರೆ, ನೋಡ್ರಿ ಇವತ್ತು ಈ ಥರ ಡೆವಲಪ್ ಆಗಿದೆ, ಆಮೇಲೆ ಇಷ್ಟು ಏರಿಯಾ ನಾವು ಹೋಮಿಯೋ ಮೆಡಿಸಿನ್ ಯೂಸ್ ಮಾಡಿದ್ದೀವಿ. ಆಮೇಲೆ ಪಕ್ಕದಲ್ಲಿ ಕಂಪೇರ್ ಮಾಡಿನೂ ತೋರಿಸ್ತಾರೆ, ನೋಡ್ರಿ ಅವರು ಅವತ್ತೇ ಬಿತ್ತಾರೆ ನಾವು ಇವತ್ತೇ ಬಿತ್ತೀವಿ, ಅವ್ರದ್ದು ಕೆಮಿಕಲ್ ಯೂಸ್ ಮಾಡ್ಯಾರ ನಾವು ಹೋಮಿಯೋ ಯೂಸ್ ಮಾಡಿ, ಎರಡಕ್ಕೂ ವ್ಯತ್ಯಾಸ ಏನಂತ ಫೋಟೋ ಕಳಿಸ್ತಾರೆ ಅವರೇ. ನನಗೆ ಒಂದೇನಂದ್ರೆ ಬಹಳ ವಿಶೇಷತೆ ಅನಿಸಿದ್ದೇನಂತಂದ್ರೆ, ಇದ್ರಾಗ ನಾವು ರೈತರಿಗೂ ಎಜುಕೇಟ್ ಮಾಡ್ತಾ ಇದ್ದೀವಿ, ಅದ್ರ ಬಗ್ಗೆ ಅವೇರ್ನೆಸ್ ಮಾಡ್ತಾ ಅಂದ್ರೆ ಏನು

ಇದುವರೆಗೆ ಕೃಷಿಯಲ್ಲಿ ಹೋಮಿಯೋಪತಿ ಔಷಧಗಳ ಬಳಕೆಯ ಕುರಿತ ರೈತರ ಪ್ರಯೋಗಗಳ ಮೇಲೆ ಬೆಳಕು ಚೆಲ್ಲುವ ಹೋಮಿಯೋ ಕೃಷಿ ನವೋನ್ವೇಷಣಾ ಸರಣಿ ಕೇಳಿದಿರಿ. ಸಂಕಲನ ಸಿದ್ರಾಯ್ ಎನ್ ಸಾಳುಂಕೆ. ನಿರ್ಮಾಣ ಸೋಮಶೇಖರ್ ಎಸ್ರುಳಿ. ಈ ಕಾರ್ಯಕ್ರಮ ಆಕಾಶವಾಣಿ ಕಲಬುರಗಿ, ರಾಯಚೂರು ಹಾಗೂ ವಿಜಯಪುರ ಕೇಂದ್ರಗಳಿಂದಲೂ ಪ್ರಸಾರವಾಯಿತು. ಇನ್ನು ಮುಂದೆ ಜನಪದ ಸಂಗೀತ ಕೇಳಿ ಶಿಶುನಾಳ ಶರೀಫರ ತತ್ವ ಪದಗಳು. ಹೆಂಡತಿ ತೀರಿದ ಬಳಿಕ ಮೋಹದ ಹೆಂಡತಿ ತೀರಿದ ಬಳಿಕ ಮಾವನ ಮನೆಯ ಹಂಗಿನ್ಯಾಕು ಸಾವು ನೋವಿಗೆ ಸಾರುವ ಬೀಗನ ಸಾವು ನೋವಿಗೆ ಸಾರುವ ಬೀಗನ ಮಾತಿನ ಹಂಗು ಎನಗ್ಯಾಕೋ ಮಾತಿನ ಹಂಗು ಎನಗ್ಯಾಕೋ ಕಂಡಾವನದಿ ಸೋಕಿ ತನ್ನ ಮೈಯಳು ತಾಕಿ ಕಂಡಾವನದಿ ಸೋಕಿ ತನ್ನ ಮೈಯಳು ತಾಕಿ ಕಂಡೆದ್ದು ಹೋಗುವುದು ಭಯವ್ಯಾಕೋ ಮಂಡಲ್ಲನ್ನಾಡಿಗೆ ಪಿಂಡಾದ ಗೂಡಿಗೆ ಓ ಮಂಡಲ್ಲನ್ನಾಡಿಗೆ ಪಿಂಡಾದ ಗೂಡಿಗೆ ಚಂಡಿ ನದಿ ಚರಿಸ್ಯಾಡುವುದ್ಯಾಕೋ ಮೋಹದ ಹೆಂಡತಿ ತೀರಿದ ಬಳಿಕ ಮಾವನ ಮನೆಯ ಹಂಗಿನ್ಯಾಕೋ ಸಾವು ನೋವಿಗೆ ಸಾರುವ ಬೀಗನ ಸಾವು ನೋವಿಗೆ ಸಾರುವ ಬೀಗನ ಮಾತಿನ ಹಂಗು ಎನಗ್ಯಾಕೋ ಮಾತಿನ ಹಂಗು ಎನಗ್ಯಾಕೋ ತಂದೆ ಗೋವಿಂದ ಗುರುವಿನ ಸೇವಕ ಆ ತಂದೆ ಗೋವಿಂದ ಗುರುವಿನ ಸೇವಕ ಕುಂದುಗೋಳಕ್ಕೆ ಬಂದು ನಿಂತಾನ್ಯಾಕೋ ಬಂದು ಇಂದಿಗೆ ವಿಷಯದ ವ್ಯಸನಗಳ್ಯಾಕೋ ಮೋಹದ ಹೆಂಡತಿ ತೀರಿದ ಬಳಿಕ ಮಾವನ ಮನೆಯ ಹಂಗಿನ್ಯಾಕೋ ಸಾವು ನೋವಿಗೆ ಸಾರುವ ಬೀಗನ ಸಾವು ನೋವಿಗೆ ಸಾರುವ ಬೀಗನ ಮಾತಿನ ಹಂಗು ಎನಗ್ಯಾಕೋ ಮಾತಿನ ಹಂಗು ಎನಗ್ಯಾಕೋ. ಮುದುಕಿ ಬಿದ್ದಿಯಬ್ಬೇ ಬಿದ್ದಿಯಬ್ಬೇ ಮುದುಕಿ ಬಿದ್ದಿಯಬ್ಬೇ ನೀ ದಿನ ಹೋದಕಿ ಇರು ಬಾಳ ಜೋಕಿ ನೀ ದಿನ ಹೋದಕಿ ಇರು ಬಾಳ ಜೋಕಿ ಬಿದ್ದಿಯಬ್ಬೇ ಮುದುಕಿ ಬಿದ್ದಿಯಬ್ಬೇ ಬಿದ್ದಿಯಬ್ಬೇ ಮುದುಕಿ ಬಿದ್ದಿಯಬ್ಬೇ ಸದ್ಯಕ್ಕಿದು ಹುಲುಗುರ ಸಂತಿ ಗದ್ದಲದೊಳಗ್ಯಾಕ ನಿಂತಿ ಸದ್ಯಕ್ಕಿದು ಹುಲುಗುರ ಸಂತಿ ಗದ್ದಲದೊಳಗ್ಯಾಕ ನಿಂತಿ ಬಿದ್ದು ಇಲ್ಲಿ ಒದ್ದಾಡಿದರ ಎದ್ದು ಹೆಂಗ ಹಿಂದಕ್ಕ ಬರತಿ ಬಿದ್ದು ಇಲ್ಲಿ ಒದ್ದಾಡಿದರ ಎದ್ದು ಹೆಂಗ ಹಿಂದಕ್ಕ ಬರತಿ ಬುದ್ಧಿಗೇಡಿ ಮುದುಕಿ ನೀನು ಬಿದ್ದಿಯಬ್ಬೇ ಮುದುಕಿ ಬಿದ್ದಿಯಬ್ಬೇ ಬಿದ್ದಿಯಬ್ಬೇ ಮುದುಕಿ ಬಿದ್ದಿಯಬ್ಬೇ ಬುಟ್ಟಿಯಲ್ಲಿ ಪತ್ತಲ ಇಟ್ಟಿ ಅದನ್ನು ಉಟ್ಟ ಹೊತ್ತಳು ಜೋಕಿ ಬುಟ್ಟಿಯಲ್ಲಿ ಪತ್ತಲ ಇಟ್ಟಿ ಅದನ್ನು ಉಟ್ಟ ಹೊತ್ತಳು ಜೋಕಿ ಕೆಟ್ಟ ಗಂಟಿ ಚೌಡೇರು ಬಂದು ಉಟ್ಟದ್ದನ್ನೆ ಕದ್ದಾರ ಜೋಕಿ ಕೆಟ್ಟ ಗಂಟಿ ಚೌಡೇರು ಬಂದು ಉಟ್ಟದ್ದನ್ನೆ ಕದ್ದಾರ ಜೋಕಿ ಬುದ್ಧಿಗೇಡಿ ಮುದುಕಿ ನೀನು ಬಿದ್ದಿಯಬ್ಬೇ ಬಿದ್ದಿಯಬ್ಬೇ ಮುದುಕಿ ಬಿದ್ದಿಯಬ್ಬೇ ಬಿದ್ದಿಯಬ್ಬೇ ಮುದುಕಿ ಬಿದ್ದಿಯಬ್ಬೇ ಶಿಶುನಾಳಾಧೀಶನ ಮುಂದೆ ಕೊಸರಿ ಕೊಸರಿ ಹೋಗಬೇಡ ಶಿಶುನಾಳಾಧೀಶನ ಮುಂದೆ ಕೊಸರಿ ಕೊಸರಿ ಹೋಗಬೇಡ ಹಸನವಿಲ್ಲ ಹರೆಯ ಸಂದ ಪಿಸುರು ಪಿಚ್ಚು ಗಣ್ಣಿನ ಮುದುಕಿ ಹಸನವಿಲ್ಲ ಹರೆಯ ಸಂದ ಪಿಸುರು ಪಿಚ್ಚು ಗಣ್ಣಿನ ಮುದುಕಿ ಬುದ್ಧಿಗೇಡಿ ಮುದುಕಿ ನೀನು ಬಿದ್ದಿಯಬ್ಬೇ ಬಿದ್ದಿಯಬ್ಬೇ ಮುದುಕಿ ಬಿದ್ದಿಯಬ್ಬೇ ಬಿದ್ದಿಯಬ್ಬೇ ಮುದುಕಿ ಬಿದ್ದಿಯಬ್ಬೇ ನೀ ದಿನ ಹೋದಕಿ ಇರು ಬಾಳ ಜೋಕಿ ನೀ ದಿನ ಹೋದಕಿ ಇರು ಬಾಳ ಜೋಕಿ ಬಿದ್ದಿಯಬ್ಬೇ ಮುದುಕಿ ಬಿದ್ದಿಯಬ್ಬೇ ಬಿದ್ದಿಯಬ್ಬೇ ಮುದುಕಿ ಬಿದ್ದಿಯಬ್ಬೇ ಬಿದ್ದಿಯಬ್ಬೇ ಮುದುಕಿ ಬಿದ್ದಿಯಬ್ಬೇ ಶಿವ ನೀ ಅನಿಸುವ ಗುಣ ನಾನಲ್ಲ ನಾನಾ ಎಂಬುದು ನಾನಲ್ಲ ಈ ಮನುಷ್ಯ ಜನ್ಮವು ನಾನು ಮಾತಾ ಪಿತ ಸುತ ನಾನಲ್ಲ, ಗುಣಧಾನದವ ನಾನಲ್ಲ, ಮಾತಾ ಪಿತ ಸುತ ನಾನಲ್ಲ, ಇವ ನೀ ಅನಿಸುವ ಗುಣ ನಾನಲ್ಲ, ನಾನ ಎಂಬುದು ನಾನಲ್ಲ, ಈ ಮನುಷ್ಯ ಜನ್ಮವು ನಾನಲ್ಲ, ನಾರಾಯಣವರ ಬ್ರಹ್ಮ ಸದಾಶಿವ ನೀ ಅನಿಸುವ ಗುಣ ಶಿವ ನೀ